மாகமாச மேல வச்ச மன்மதா ஓ மன்மதா மாம பக்க பாம சேர மன்ச மேல கோல சேசி தும்மெதா ஓ தும்மெதா மாகமாச மேல வச்ச மன்மதா ஓ மன்மதா மல்லிகாலி ஏல வீச்ச மன்மதா ஓ மன்மதா ಪೂವೆಟ್ಟಿ ಕೊಟ್ಟದ್ದು ಓ ಮನ್ಮಧ ಕುಲಕ್ಕಿಂತ ಪುಟ್ಟುದ್ದಿ ಓ ಮನ್ಮಧ ಅವಕ್ಕ ನಡುಮಟ್ಟ ಕೈತಕ್ಕ ಮಂಟುಂಟೆ ನಾತಿಕ್ಕ ರೇಗಿನದಿರೋ ವಿಡಿಚಿನ ಪೂವ ರೇಗುತುಂದದಿ ಪೂವ ಮಾಘ ಮಾಸ ಮೇಲ ವಚ್ಚ ಮನ್ಮಥ ಓ ಮನ್ಮಥ ಮಲ್ಲಗಾಲಿ ಏಳ ಬೀಜ ಮನ್ಮಥ ಸೊಗಸು ಮುಟ್ಟಾಕ ಓ ತುಮ್ಮೆದ ನಾ ವಯಸ್ಸು ಪುಟ್ಟಿಂದಿ ಓ ತುಮ್ಮೆದ ನೀ ಗುಟ್ಟು ಗುಮ್ಮಾಲು ನೀ ದಾಟಿ ಪೋಯಾಕ ಗುಬುಲೆಂತೋ ತಿಳಿಸಿನಾದಿರೋ ಹೈಲೋ ಹೈಲೇಸ ಚೈರಾ ಕುಲಾಸ ಪೊಲಿಮೇರ ದಾಟಾಕ ಪೊದರಿಲ್ಲೇ ದಿಕ್ಕಂಟ ಮನ್ಮಥ ಮನ್ಮಥ ಮಾಘ ಮಾಸ ಮೇಲ ವಚ್ಚ ಮನ್ಮಥ ಓ ಮನ್ಮಥ ಮಲ್ಲಗಾಲಿ ಏಳ ಬೀಜ ಮನ್ಮಥ ಮನ್ಮಥ ಮಾಮ ಪಕ್ಕ ಭಾಮ ಕೇರ ಮನ್ಸ ಮೇಲ ಗೋಲ ಚೇಸಿ ತುಂಬೆದ ಓ ತುಂಬೆದ ಅದು ಕಾಟ ಮಾತಂತ ಚೆಪ್ಪೆ.